ಈಗ ನಮ್ಮ ಜೊತೆಯಲ್ಲಿ ಅಂಕೋಲ ತಾಲೂಕಿನ ಬೆಳಂಬರ್ ಗ್ರಾಮದ ವಿಠಲ್ ಸುಕ್ರುಗೌಡ ಅವರಿದ್ದಾರೆ. 2 ಎಕರೆ ಮೇಲೆ ಸ್ವಲ್ಪ ಜಮೀನಿದೆ, ಅದರಲ್ಲಿ ಏನೆಲ್ಲ ಕೃಷಿ ಮಾಡ್ತಾ ಇದ್ದಾರೆ ಕೇಳೋಣ. ನಮಸ್ಕಾರ ವಿಠಲ್ ಗೌಡ್ರಿ. ನಮಸ್ಕಾರ. ಏನೇನು ಬೆಳೆ? ಮಳೆಗಾಲದಲ್ಲಿ ಭತ್ತ ಬೆಳಿತೇವೆ, ತರಕಾರಿ, ಶೇಂಗಾ, ಹಾಗೆ ಸ್ವಲ್ಪ ರಾಗಿ ಹೀಗೆ ಬೆಳಿತೇವೆ. ಅದರ ನಂತರ ಮನೆ ಹತ್ರ ಕೋಳಿ, ದನ ಇವನ್ನು ಸಾಗಾಣಿಕೆ ಮಾಡ್ತೇವೆ. ಮತ್ತೆ ತರಕಾರಿ ಅಂತ ಏನು ಬೆಳಿತೀವಿ? ತರಕಾರಿ ಅಂದ್ರೆ ಹೀರೆ, ಬೆಂಡೆ, ಸೌತೆಕಾಯಿ, ಹಾಗಲಕಾಯಿ ಇವೆಲ್ಲ ನಾವು ಬೆಳಿತೇವೆ. ಇವನ್ನ ಬೇಸಿಗೆಯೊಳಗೆ ಬೆಳೆಯದ? ಇಲ್ಲ, ಮಳೆಗಾಲದಲ್ಲಿ. ತರಕಾರಿನ? ತರಕಾರಿನ ಮಳೆಗಾಲದಲ್ಲಿ ಬೆಳೆಯೋದು, ಭತ್ತನು ಮಳೆಗಾಲದಲ್ಲಿ. ಬೇಸಿಗೆಯಲ್ಲಿ ಶೇಂಗಾ ಇವನ್ನು ಬೇಸಿಗೆಯಲ್ಲಿ ಮಾಡ್ತೇವೆ. ಕಲ್ಲಂಗಡಿ. ದನಕರುಗಳು ಅಂದ್ರೆ ಹೈನುಗಾರಿಕೆ ಮಾಡಕ? ಹೈನುಗಾರಿಕೆಗೆ ಏನು ಹೆಚ್ಚಿಲ್ಲ, ಒಂದೆರಡು ಆಕಳು ಸಾಕ್ತೇವೆ. ಹೂಡ್ಲಿಕ್ಕೆ ಎತ್ತುಗಳನ್ನು ಸಾಕ್ತೀರಿ? ಹೂಡ್ಲಿಕ್ಕೆ ಎತ್ತು ಇಟ್ಕೊಂಡಿರಿ? ಬೇಕಾವು? ಹೌದು, ಬೇಕು. ಬೇರೆಯವರಿಗೆ ಬಾಡಿಗೆ ಹೊಡೆಯದಂಗೆಲ್ಲ ಮಾಡ್ತೀರಾ ಅಥವಾ ಎಲ್ಲರೂ ಎತ್ತು ಕಟ್ಟಿದ್ದಾರೆ? ಇಲ್ಲಿ ಎಲ್ಲರೂ ಎತ್ತು ಕಟ್ಟಿದ್ದಾರೆ, ನಾವು ಬಾಡಿಗೆ ಹೋಗುದಿಲ್ಲ, ನಮ್ದು ಸ್ವಂತಕ್ಕೆ ಮಾತ್ರ. ಅದರ ಅವಶ್ಯಕತೆ ಎಲ್ಲೆಲ್ಲಿ ಬರುತ್ತೆ ನಿಮಗೆ ಎತ್ತಿಂದು? ಎತ್ತಿನ ಅವಶ್ಯಕತೆ ಗದ್ದೆ, ಭತ್ತದ ಗದ್ದೆ ಮಾಡಲಿಕ್ಕೆ, ಶೇಂಗಾ ಗದ್ದೆ ಮಾಡಲಿಕ್ಕೆ, ಇವಕ್ಕೆಲ್ಲ ಕೂಡ್ಲಿಕ್ಕೆ ದನ ಬೇಕೇ. ಬಿತ್ತಿರೋ ಅಥವಾ ಕೈಯಿಂದ ಊರ್ತೀರ ನೀವು ಬೀಜನ? ಇಲ್ಲ, ಬಿತ್ತನೆ ಮಾಡಿ ಅದನ್ನ ಒಂದು 15 ದಿವಸದ ನಂತರ ಸಸಿ ಮೂಳಕೆ ಆದ್ಮೇಲೆ ಕಿತ್ತಿ ನೆಟ್ಟಿ ಮಾಡ್ತೀವಿ. ಅವಾಗಂದ್ರೆ ಭೂಮಿ ತಯಾರು ಮಾಡ್ಕೊಳಕ್ಕೆ ಎತ್ತಿನ ಅವಶ್ಯಕತೆ ಇರುತ್ತೆ? ಭೂಮಿ ತಯಾರು ಮಾಡಕ್ಕೆ ಎತ್ತಿನ ಅವಶ್ಯಕತೆ ಇರ್ತದೆ. ಹೆಂಗ್ ತಯಾರು ಮಾಡ್ತೀರ ಅದನ್ನ ಭೂಮಿ? ಫಸ್ಟಿಗೆ ಹೂಡೋದಕ್ಕೆ ಮಾನಿ ಹೂಡುದು ಅಂತಾರೆ, ನಂತರ 2ನೇ ಸಾಲು ಹೂಡುದು, 3ನೇ ಸಾಲು ಹೂಡಿ ಅದನ್ನ ಹಲಗೆ ಹೊಡೆದ್ಮೇಲೆ ಸಸಿ ನೆಡೋಕೆ ರೆಡಿ ಮಾಡ್ಕೊಂಡಂಗೆ. ಅದು ಮಳೆ ಬಂದ ಮೇಲೆ ಅಥವಾ ನೀರಿನ ವ್ಯವಸ್ಥೆ ನಿಮ್ದ ಇದೆಯಾ? ಮಳೆ ಬಂದ ಮೇಲೆ. ನೀರಿನ ವ್ಯವಸ್ಥೆ ಪೂರ್ತಿ ಆಗುದಿಲ್ಲ, ಅದಕ್ಕಾಗಿ ಒಂದೇ ಬೆಳೆ. ಮಳೆ ಮೇಲೆ ಅವಲಂಬನೆ? ಮಳೆ ಮೇಲೆ ಅವಲಂಬನೆ. ಮಳೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಂದ್ರೆ? ಹಾಗೆ ಹೆಚ್ಚು ಕಡಿಮೆ ಆದ್ರೂ ಫಸ್ಟಿಗೆ ಒಂದ್ಸತಿ ಮಳೆ ಬಿದ್ದರೆ ನೀರು ಇದ್ದೇ ಇರ್ತದೆ ಇಲ್ಲಿ, ಅದರಲ್ಲಿ ಮಾಡಕ್ಕಾಗ್ತದೆ. ಏನು ಒಂದ್ ಸ್ವಲ್ಪ ತಡ ಆಗಿ ಬರೋದು ಹಂಗೇನು ಆಗಲ್ಲ? ಇಲ್ಲ ಇಲ್ಲ, ಹಾಗೇನ್ ತೊಂದ್ರೆ ಇಲ್ಲ. ಹಾಗೆ ಮಳೆ ತಡ ಆಗಿ ಬಂದ್ರೆ ಮೊದಲು ಹೂಡೆ ಎಲ್ಲ ಇಡ್ತಿರು, ಅದ್ರ ನಂತರ ಬಿತ್ತನೆ ಮಾಡ್ತಿರು, ಅದ್ರ ನಂತರ ರೆಡಿ ಮಾಡ್ತಿರು. ಇಲ್ಲಿ ಸಸಿ ಮಡಿಯೊಳಗೆ ಒಂದ್ ಸ್ವಲ್ಪ ವಯಸ್ಸಾಗಿ ಬಿಡ್ತಾವು, ಒಂದು ಮಳೆ ಹಿಂದಕ್ಕೆ ಹೋಯ್ತು ಅಂತ ಹೇಳಿದ್ರೆ 15 ದಿನದ ಸಸಿ 30 ದಿನಕ್ಕೆ ಹೋಗುತ್ತೆ. 30 ದಿನದ ಸಸಿಯನ್ನು ನಾವು ನಾಟಿ ಮಾಡೋದು ಹಂಗೇನ್ರ ಆಗುತ್ತೆ? ಇಲ್ಲ ಇಲ್ಲ, ಹಂಗೇನು ತೊಂದರೆ ಆಗೋದಿಲ್ಲ. 15 ದಿವಸದಲ್ಲಿ ಹೆಂಗಾದ್ರೂ ಕಿತ್ತೆ ಕೇಳ್ತಿರು, ಅಲ್ಲಿವರೆಗೂ ಮಳೆ ಆಗಿ ಆಗ್ತಿರು, ಅದ್ರ ನಂತರ ರೆಡಿ ಆಗಿರ್ತಿರು, ಗದ್ದೆ ನೆಟ್ಟಿ ಮಾಡ್ತಿರು. ಕರಾವಳಿ ಆಗಿರೋದ್ರಿಂದ ನಮಗೆ ನೀವು ಮಳೆ ಗ್ಯಾರಂಟಿ ಇದೆ? ಹಾ, ಕರಾವಳಿ ಆಗೋದ್ರೆ ಮಳೆ ಗ್ಯಾರಂಟಿ, ನೀರಿಂದ ಏನು ತೊಂದರೆ ಬರೋದಿಲ್ಲ. ಹೌದು. ಈಗ ನೀವು ಭತ್ತ ನಾಟಿ ಮಾಡ್ತಿರಲ್ಲ? ಹೌದು. ಅಲ್ಲಿ ಮನೆಗಾಗಿ ಬೇಕೇ ಬೇಕು ಅಂತೇಳಿ ಆಸೆಯಿಂದ ಮಾಡ್ತಿರೋ ಅಥವಾ ಅನಿವಾರ್ಯವಾಗಿ ನಮಗೆ ಭತ್ತ ಬೇಕೇ ಬೇಕು ಅಂತ ಮಾಡ್ತಿರ? ಇಲ್ಲ ಇಲ್ಲ, ಅನಿವಾರ್ಯ ಅಲ್ಲ, ಬೇಕೇ ಬೇಕು ಅಂತ ಗದ್ದೆ ಮಾಡೇ ಮಾಡ್ತಿರ. ಯಾಕಂದ್ರೆ ಕೆಲವೊಂದಿಷ್ಟು ಭೂಮಿಯೊಳಗೆ ಏನಾಗುತ್ತೆ ಅಂದ್ರೆ ನೀರು ಬಂದು ನಿಂತು ಬಿಡ್ತಾವು, ಅಲ್ಲಿ ಬೇರೆ ಬೆಳೆ ಹಾಕ್ಲಿಕ್ಕೆ ಆಗಲ್ಲ, ಹಂಗಾಗಿ ಅನಿವಾರ್ಯವಾಗಿ ನಾವು ಭತ್ತನ ಹಾಕ್ತೀವಿ ಹಂಗೆಲ್ಲ ಅಂತಿರ್ತೀವಿ? ಇಲ್ಲ ಇಲ್ಲ, ಹಂಗೇನಿಲ್ಲ, ಅದ್ರ ಭತ್ತ ಹಾಕ್ಬೇಕಂದ್ರೆ ಭತ್ತ ಹಾಕ್ತಿರು. ಬೇರೆ ಬೆಳೆನು ಹಾಕ್ಬೋದ? ಬೇರೆ ಬೆಳೆ ನಂತ ಬೇಸಿಗೆಲಿ ಹಾಕ್ತಿರು, ಮಳೆಗಾಲದಲ್ಲಿ ಭತ್ತನೇ ಹಾಕ್ತಿರು, ಅಂದ್ರೆ ಊಟಕ್ಕೆ ಬೇಕಲ್ಲ. ಯಾವ ತಳಿ ಹಾಕ್ತಿರಿ? ಒಂದು ಕಡ್ಡಿ ಭತ್ತ ಹಾಕ್ತಿರು, ಒಂದು ಕಡ್ಡಿ ಜಯ, ಒಂದು ಕಡ್ಡಿ, ಇಲ್ಲಾಂದ್ರೆ ಜಯನೇ ಬಿತ್ತನೆ ಮಾಡ್ತಿರು. ಹೌದು. ಮತ್ತೆ ಆ ನಂತರ ಮಳೆ ಮೇಲೆ ಬಂದ್ ಬಿಡುತ್ತೆ ನೀರು ಅದಕ್ಕೆಲ್ಲ? ಹೌದೌದು. ಹೆಚ್ಚು ಮಳೆ ಆಗ್ತಂದ್ರೆ ತೊಂದರೆ ಆಗುತ್ತ? ಇಲ್ಲ ಇಲ್ಲ, ಇಲ್ಲಿ ಹಂಗೇನು ತೊಂದರೆ ಇಲ್ಲ, ಎಲ್ಲ ನೀರು ಇಳಿದು ಹೋಗ್ತಿದ್ರು. ಆದ್ರೆ ಸ್ವಲ್ಪ ಜಾಸ್ತಿ ಮಳೆ ಆದ್ರೆ ನೀರು ನಿಂತು ಬಿಡ್ತಿದ್ರು. ಬಹಳ ನೀರು ನಿಲ್ಬಾರ್ದು? ಇಲ್ಲ, ನಿಲ್ಬಾರ್ದು. ಹೌದಾ? ತುಂಬೆ ಇದ್ರೆ ಕೊಳತು ಹೋಗ್ತಲ್ಲ. ಎಲ್ಲಿ ತನ ಒಂದು ಚೋಟು ಒಂದು 5 ಇಂಚ್ ನಿಂತ್ರ ನಡೆಯುತ್ತೆ? ಹಾ, 5 ಇಂಚ್ 6 ಇಂಚ್ ನಿಂತ್ರ ನಡೆಯುತ್ತೆ. ಆದ್ರೆ ಅದು ಅದೇ ಸಬಂದ ಮುಚ್ಚಿದ್ರೆ, ಪೈರು ಮುಚ್ಚಿದ್ರೆ ಅವಾಗ ಕೊಳಿತದೆ. ಹಾಗಾಗಿ ಸಣ್ಣದಿದ್ದಾಗ ನೀರು ನಿಲ್ಬಾರ್ದು. ನಿಲ್ಬಾರ್ದು. ದೊಡ್ಡದಾದ್ಮೇಲೆ ನಡೆಯುತ್ತೆ? ಹೌದೌದು, ದೊಡ್ಡದಾದ್ಮೇಲೆ ಏನು ತೊಂದ್ರೆ ಇಲ್ಲ. ಹಿಂಗೆ ಮಳೆ ಜಾಸ್ತಿ ಆಗಿ ಗಾಳಿ ಜಾಸ್ತಿ ಆಗಿ ಬೀಳೋದು ಹಂಗೇನು ಮಾಡ್ತಾವ ಸಸಿಗಳು? ಗಾಳಿ ಜಾಸ್ತಿ ಅಂದ್ರೆ ಜಯ ಆಗ್ತಿರ, ಅದೇನು ದೊಡ್ಡ ಬರುವುದಿಲ್ಲ, ಕೈಯು ದೊಡ್ಡ ಬರುವುದಿಲ್ಲ, ಮೀಡಿಯಂ ಬರ್ತದೆ, ಹಾಗೇನು ತೊಂದರೆ ಇಲ್ಲ. ಗಾಳಿಗೆ ಏನು ತೊಂದರೆ ಆಗ? ಇಲ್ಲ ಇಲ್ಲ, ಗಾಳಿಗೆ ತೊಂದರೆ ಆಗೋದಿಲ್ಲ. ಗಾಳಿಗೆ ತೊಂದರೆ ಆಗೋದು ಯಾವ ಅಂತೇಳಂದ್ರೆ ಎತ್ತರವಾಗಿ ಬೆಳೆಯುವ? ಹೌದೌದು, ಎತ್ತರ ಅಂದ್ರೆ ಸುನಾಮಸರಿ ಇವೆಲ್ಲ ಎತ್ತರ ಬೆಳಿತೀರಾ, ಇಲ್ಲಿ ಹಾಕೋದು ಕಡಿಮೆ, ಅದು ಜಯನೇ ಹೆಚ್ಚಾಗ್ತೀರ. ನಾವು ಲೋಕಲ್ ತಳಿ ಹಾಕಲ್ಲ? ಲೋಕಲ್ ತಳಿ ಹೊಂದೋದಿಲ್ಲ, ಅಂದ್ರೆ ಮಳೆ ಕಡಿಮೆ ಆಗಿದ್ರೆ ಅಂದ್ರಲ್ಲ, ಅದು ಲೋಕಲ್ ತಳಿ ಉಪಯೋಗ ಬರೋದಿಲ್ಲ. ಹಾಗಾಗಿ ಜಯ ಒಂದು ಕಡ್ಡಿ ಭತ್ತನೇ ಹೆಚ್ಚಾಗ್ತಾರೆ ಇಲ್ಲಿ, ನಾವು ಅದೇ ಹಾಕ್ತೀರ. ಹೌದು. ಎಷ್ಟು ಎಕರೆ ಹಾಕೋದು ನೀವು ಭತ್ತನ? ಅಂದ್ರೆ 1 ಎಕರೆ ಇಲ್ರಿ, ಭತ್ತನೇ ಹಾಕ್ತಿರೋ ನಾವು. ಕಡೆಗೆ ಬೇಸಿಗೆಯಲ್ಲಿ ಶೇಂಗಾ ಮಾಡ್ತೀವಿ. ಹಾಗಾಗಿ ನಿಮ್ಮ ಮನೆಗೆ ಸಾಕಾಗುತ್ತೋ ಸ್ವಲ್ಪ ಅದ್ರಾಗ ಮಾರ್ಕೊಳ್ಳಿಕ್ಕೂ ಸಾಧ್ಯತೆ ಇದೆಯಾ? ಇಲ್ಲ, ಮಾರೋದು ಕಡಿಮೆ, ಮನೆಗೆ ಬೇಕಾಗ್ತದೆ. ಭತ್ತ ಕಟಾವು ಮಾಡೋದು ಅಂದ್ರೆ ಮೂರ್ನಾಲ್ಕು ತಿಂಗಳು ಬೇಕಾಗುತ್ತೆ ಅಲ್ಲ? ಇಲ್ಲ ಇಲ್ಲ ಇಲ್ಲ, ನಾಲ್ಕೈದು ದಿವಸದಲ್ಲಿ ಕಟಾವು ಮಾಡ್ತಿರು, ಆಳು ಹಾಕಿ ಅಲ್ಲ ಬಿತ್ತಿದ. ಹಾ ಹಾ, ಮೂರು ತಿಂಗಳು ಬೆಳೆ ಅದು. ಮೂರು ತಿಂಗಳಿಗೆ ಬಂದ್ಬಿಡುತ್ತೆ. ಮೂರು ತಿಂಗಳು ಬಂದ್ಬಿಡುತ್ತೆ, ಗೊತ್ತಾಗುತ್ತೆ ಅದು ಬಂದಿದೆ ಅಂತ. ಹೌದೌದು, ಬೆಳೆದಾಗ ಗೊತ್ತಾಗ್ತದೆ. ಅದು ಬಣ್ಣ ತಿರುಗುತ್ತೆ, ಕಾಳು ಒಣಗ್ತಾ ಇದ್ದವು. ನಾವು ಗದ್ದೆ ಕೆಲಸ ಮಾಡೋರು ಗೊತ್ತಾಗ್ತದಲ್ಲ. ಈಗ ಕಟ್ ಮಾಡ್ತೀರಿ, ಕಟ್ ಮಾಡಿದಾಗ ಅವಾಗ ಮಳೆ ಗಿಳೆ ಬಂತಂದ್ರೆ ತೊಂದರೆ ಆಗುತ್ತೆ? ಕಟ್ ಮಾಡಿದಾಗ ಮಳೆ ಬಂದ್ರೆ ತೊಂದರೆ ಅಂದ್ರೆ ಕೈ ಅದ್ದದ್ರೆ ದನ ತಿನ್ನು ಹುಲ್ಲನ್ನ ದನ ತಿನ್ನುವುದಿಲ್ಲ, ಮತ್ತೆ ಭತ್ತನು ಸ್ವಲ್ಪ ಕೈ ಬರ್ತಿದ ಅಂತಾರೆ, ಆದ್ರೆ ಕೈ ಬರಲಿಲ್ಲ ಇನ್ನು ನಾವಲ್ಲ ನೋಡುದು. ಅಂದ್ರೆ ಗುಣಮಟ್ಟ ಒಂದು ಸ್ವಲ್ಪ ಕೆಡುತ್ತಾ ಅವಾಗ ಅಂತ ಮಳೆ? ಹೌದೌದು, ಸ್ವಲ್ಪ ಕಪ್ಪಾಗ್ತದೆ ಭತ್ತ ಅಕ್ಕಿ. ಅಕ್ಕಿ, ಹಾಗಾಗಿ ನೀವು ಏನ್ ಮಾಡ್ತೀರಿ? ಒಂದೊಳ್ಳೆ ಮಳೆ ಬಂತು ಬರುತ್ತೋ ಏನು, ಆಕಾಶ ನೋಡಿಕೊಂಡು ಮೋಡ ಇಲ್ಲ, ಎರಡು ದಿನ ಮಳೆ ಬರ್ಲಿಕ್ಕಿಲ್ಲ, ಈಗ ಮಾಡಬಹುದು, ಹಂಗೇನು ವಿಚಾರ ಮಾಡ್ತೀವಿ? ಅಕ್ಟೋಬರ್ ಲಾಸ್ಟ್ ಡಿಸೆಂಬರ್ ನವೆಂಬರ್ದಲ್ಲೇ ಕೊಯ್ತಿರು, ಅವಾಗ ಮಳೆ ಕಡಿಮೆನೇ ಸ್ವಲ್ಪ, ಯಾವ ಲೆಕ್ಕದಲ್ಲೂ ಉಪಾಯ ಇಲ್ಲ, ಮಳೆ ಬಂದ್ರೆ ಬಂದು ಬಿಡ್ತದೆ ಒಂದೊಂದು ದಿವಸ. ಆದ್ರೆ ಅಕ್ಟೋಬರ್ ಲಾಸ್ಟ್ ನವೆಂಬರ್ದಲ್ಲಿ ಮಳೆ ಕಡಿಮೆ ಅಲ್ಲ, ಹೊಂದು ಬಿಡ್ತೀರ. ಹೆಂಗ್ ಕಟಾವು ಮಾಡುದು? ಗದ್ದೆ ಕೊಯ್ಯೋದು, ಕಟಾವು ಅಂದ್ರೆ ಕೊಯ್ಯೋದು, ಶಿವಡ್ ಕಟ್ಟೋದು, ಅದ್ರ ನಂತರ ಕುತ್ತರಿ ಹಾಕೊಳ್ಳೋದು, ಗೋಣಿ ಹಾಕೊಳ್ಳೋದು, ಅದ್ರ ನಂತರ ಡಿಸೆಂಬರ್ ಲಾಸ್ಟ್ ಜನವರಿ ಫಸ್ಟಿಗೆ ಕುತ್ತರಿ ಬಿಡೋದು, ಮಿಲ್ಲಿಗೆ ಹಾಕಿ ಅಕ್ಕಿ ಮಾಡೋದು. ಮೊದ್ಲಕ್ಕೆ ಒಂದ್ಸಲ ಗೋಣಿ ಒಟ್ಟಿಕ್ತಿರ್ ನಾವು, ಅವಾಗ ಗದ್ದೆ ಕೊಯ್ದಾವಾಗೆ ಅದ್ರ ನಂತರ ಬಿಡುವುದಿಲ್ಲ, ಒಂದ್ ಸ್ವಲ್ಪ ಒಂದು 15-20 ದಿವಸ ಬಿಟ್ಟು, ಒಂದು ತಿಂಗಳು ಬಿಟ್ಟು ಅದರ ನಂತರ ಬಡಿದು ಭತ್ತ ತೆಗೆದು ಅದನ್ನ ಮಿಲ್ಲಿಗೆ ಹಾಕಿ ಅಕ್ಕಿ ಮಾಡ್ತೀವಿ. ಈಗ ಒಂದ್ ತಿಂಗಳು ಬೀಳುದು ಯಾಕೆ ಕಟಾವು ಮಾಡಿದ್ಮೇಲೆ? ಅದು ನಮ್ಮಲ್ಲಿ ಎಲ್ಲವರು ಹಂಗ ಮಾಡ್ತಿರಲ್ಲ, ಅದು ಮೊದ್ಲಿದ ಪದ್ಧತಿ ಅದು. ಅಂದ್ರೆ ಕಾಳು ಸರಿಯಾಗಿ ಉದುರ್ತವು ಒಣಗ್ತವು ಅಂತ ಹಂಗ ಏನು ಹಾಗಂತಲ್ಲ, ಈಗ ಗದ್ದೆ ಕೆಲಸ ಮಾಡಿ ತ್ರಾಸ ಆಗಿರ್ತದಲ್ಲ, ಒಂದೇ ಸತಿಗೆ ಬಿಡುವುದಿಲ್ಲ, ಆರಾಮಾಗಿ ಡಿಸೆಂಬರ್ ಲಾಸ್ಟ್ ಜನವರಿ ಫಸ್ಟಿಗೆ ಎಲ್ಲ ಬಡಿದು ದುಬ್ಬಿಲ್ಲಿ ಹಾಕ್ತಾರ. ಹೆಂಗ್ ಬಡಿಯುದು ಅದನ್ನ? ಅದಕ್ಕೆ ಎದಕ್ ಬಡಿತೀರಿ ಅಂದ್ರೆ ಒಂದು ಟೇಬಲ್ ಕಟ್ಟಿ ಅದಕ್ಕೊಂದು ಜಾಳಿಗಿನ ತರ ಕಟ್ಟಿ ಅದ್ರ ಮೇಲೆ ಬಡುವುದು, ಅವಾಗ ಭತ್ತ ಉದುರ್ತದೆ, ಅದನ್ನ ಗಾಳಿಗೆ ಇಡುವುದು, ಗಾಳಿಗೆ ಹಿಂಗ ಹಾಯಿಸುದು, ಅದ್ರ ನಂತರ ತೂರೋದು, ಹೊಟ್ಟೆಲ್ಲ ಹೋಗ್ತದೆ, ಅದ್ರ ನಂತರ ಭತ್ತ ಒಂದಿದೆ, ಜೋಳ ಇದ್ದಿದ್ದು ಹೋಗ್ಬಿಡುತ್ತೆ, ಗಟ್ಟಿ ಇದ್ದಿದ್ದು ಉಳ್ಕೊಳ್ಳ, ಇದ್ಕೊಂಡು ಅದನ್ನ ತಕೊಂಡು ಮಿಲ್ಲಿಗೆ ಹಾಕಿ ಮಾಡಿ. ಮಿಲ್ಲಿಗೆ ಹಾಕೋದ್ರೆ ಒಮ್ಮೆ ಹಾಕ್ತಿರೋ ಅಥವಾ ಬೇಕು ಬೇಕಾದಾಗ ತಗೊಂಡೋಗಿ? ಇಲ್ಲ, ಒಟ್ಟಿಗೆ ಹಾಕ್ತಿರು, ಒಂದೇ ಸಲ ಹಾಕ್ತಿರು, ಅದನ್ನ ಅಕ್ಕಿ ಮಾಡಿ ತಂದು ಇಲ್ಲಿ ಮೂಡೆ ಕಟ್ಟಿ ಇಡ್ತಿರು. ಅದು ಅಕ್ಕಿ ಕೆಡಲ್ದಂಗೆ ಮಾಡೋಕಾದ್ರೆ ಏನ್ರಿ ಮಾಡ್ತಿರ? ಇಲ್ಲ ಇಲ್ಲ, ಕೆಡುವುದು ಕಡಿಮೆ ಅಂದ್ರೆ ಎರಡು ತರ ಸೊಪ್ಪು ಹಾಕ್ತಿರು, ನುಗ್ಗಿ ಸೊಪ್ಪು ಅನ್ಕಂಡಿ ಒಂದು ಯಾವ್ದೋ ಸೊಪ್ಪು ಹಾಕ್ತಿರು, ಅದನ್ನ ಹಾಕಿಟ್ಟು ಅದರಿಂದ ಏನು ಹುಳ ಆಗಲ್ಲ, ಏನಾಗುದಿಲ್ಲ. ಅಕ್ಕಿ ಆದ್ಮೇಲೆ ಹುಳ ಆಗಲ್ಲ? ಇಲ್ಲ ಇಲ್ಲ, ಅಕ್ಕಿಗೆ ಹಾಕಿಡೋದು. ಅಕ್ಕಿ ಹಾಕಿಟ್ರೆ ಅದು ಏನು ತೊಂದರೆ ಆಗಲ್ಲ? ಇಲ್ಲ. ಎಷ್ಟು ದಿನ ಇಡಬಹುದು ಹಂಗಾದ್ರೆ ಅಕ್ಕಿನ ರೀತಿ ಮಾಡಿ? ಮೂಡೆ ಕಟ್ಟಿಟ್ರೆ, ನಾವು ಮೂಡೆ ಕಟ್ತೀರಿ, ನೀವು ಬೇಕಾದ್ರೂ ನೋಡಿ, ನಮ್ದು ಒಂದು ಮೂಡೆ ಇದು, ಮೂಡೆ ಕಟ್ಟಿಟ್ರೆ ಎರಡು ವರ್ಷ ಆದ್ರೂ ಹಾಳಾಗುದಿಲ್ಲ. ಕಾರಣ ಏನು? ಕಾರಣ ಏನು ಗೊತ್ತಿಲ್ಲ, ಹಿಂದಿನಿಂದ ಮಾಡ್ಕೊಬಂದ ಪದ್ಧತಿ ಅದು. ಚೀಲದಾಗ ತುಂಬಿಟ್ರೆ? ಚೀಲದಲ್ಲಿ ತುಂಬಿಟ್ರೆ ಸ್ವಲ್ಪ ಹಾಳಾಗ್ತಿದ್ದೆ ಇರಬೇಕು. ನೀವು ಪರೀಕ್ಷೆ ಮಾಡಿಲ್ಲ? ಪರೀಕ್ಷೆ ಮಾಡ್ತಿರಂದ್ರೆ ಊಟ ಮಾಡಿ ಖಾಲಿ ಆಗ್ತಾ ಇರ್ತೀರಲ್ಲ, ಒಂದು ವರ್ಷ ತನಕ ಏನೋ ಹಾಳಾಗುದಿಲ್ಲ ಚೀಲದಲ್ಲಿ. ಹಾ, ಚೀಲದಲ್ಲಿ ಇಟ್ಟರೆ ಮುಡೆ ಕಟ್ಟಿದ್ರು ಬಹಳ ದಿನ. ಹಾ, ಎರಡು ವರ್ಷ ಆದರೂ ಹಾಳಾಗುದಿಲ್ಲ. ಮುಡೆ ಕಟ್ಟೋರು ಯಾರು? ನಮ್ಮವರೇ, ಯಾರ್ಯಾರು ಕಟ್ತಾರ? ನಮ್ಮೂರು ಜನನೇ. ಹೌದೌದು. ನೀವು ಕಲ್ಕೊಂಡಿಲ್ಲ? ನಾ ಕಲೀಲಿಲ್ಲ ಇನ್ನು. ಕಷ್ಟ ಐತೆ ಅಂತ ಕಲಿಯೋದು? ಹಾ, ಅದಷ್ಟೇ ಟೈಟ್ ಆಗಿ ಬಂದು ಕಟ್ಟಿಡ್ಬೇಕು. ಟ್ರಿಕ್ಸ್ ಇದೆ ಅದಕ್ಕೆ. ಹಾ, ಕಟ್ಟೋರೇ ಕಟ್ಟಬೇಕು. ಹಾ, ಕಟ್ಟೋರೇ ಕಟ್ಟಬೇಕು. ಕಟ್ಟುವಾಗ ಏನ್ರ ಪೂಜೆ ಗೀಜೆ ಮಾಡೋದು ಹೆಂಗೇನು ಮಾಡ್ತೀರ? ಹೌದೌದು, ಅಂದ್ರೆ ಎಳೆ ಪಟ್ಟಿ ಎಲ್ಲ ಹಾಕ್ತಿರು, ಅದು ಇಡುತ್ತ. ಈ ರಾಶಿ ತುಂಬುವಾಗ ಏನ್ರ ಪೂಜೆ ಮಾಡ್ತೀರ? ಯಾವಾಗ ಗದ್ದೆ ಕೊಯ್ಯುವಾಗೂ ಪೂಜೆ ಮಾಡ್ತಿರು, ತಂದು ಕಂಡು ಕುತ್ತರಿ ಹಾಕಾದ್ಮೇಲೂ ಮಾಡ್ತಿರು, ಅದ್ರ ನಂತರ ಬಡಿವತ್ತಿಗೂ ಪೂಜೆ ಮಾಡ್ತಿರು. ಪೂಜೆ ಮಾಡಿ ಒಂದ್ ಸ್ವಲ್ಪ ಏನ್ರ ದೇವರಿಗೆ ಸಮರ್ಪಣೆ ಮಾಡಿ ನಾವು ಊಟ ಮಾಡೋದಾದ್ರೆ ಮಾಡಿ ಹಾಗೆ. ಹೌದು, ಅದೊಂಥರ ಖುಷಿ ಇರ್ತ. ಹಾ ಹಾ, ಖುಷಿ ಇರ್ತು, ಮನಸ್ಸಿಗೂ ನೆಮ್ಮದಿ ಇರ್ತದೆ. ಎಲ್ಲ ಇಡೀ ಮನೆ ಮಂದಿನೇ ಹೋಗುದು. ಹಾ ಹಾ, ಬೇರೆದವ್ರನ್ನ ಕರೆಯೋದು ಹಂಗೇನಿರಲ್ಲ. ಕರೀತಿರು, ಬೇರೆಯವ್ರಿಗೂ ಕರೀತಿರು. ದಾನ ಧರ್ಮ ಮಾಡ್ತಿರ ಅವಾಗ? ದಾನ ಧರ್ಮ ಅಂದ್ರೆ ನಮ್ಮವರಿಗೆ ಏನಾದ್ರೂ ಕೊಡುದಿದ್ರು ಅಂದ್ರೆ ಗದ್ದೆ ಕೆಲಸ ಮಾಡಿದವರಿಗೆ ಅಂದ್ರೆ ಅವನೇ ಭತ್ತದಲ್ಲಿ ಹಿಂಗೆ ಸ್ವಲ್ಪ ಅಷ್ಟೇ ಮತ್ತ ಗದ್ದೆ ಕೆಲ್ಸಕ್ಕೆ ಬಂದವರಿಗೆ ದುಡ್ಡೇ ಕೊಡುದು ಅವ್ರ ಕೂಲಿನೂ ಕೊಡ್ತೀರಿ ಕೂಲಿ ಕೊಡಿ ಒಂದ್ ವೇಳೆ ಆ ಸಂದರ್ಭದೊಳಗ ಅವ್ರು ಬಂದಿದ್ರು ಅಂದ್ರೆ ಒಂದೆರಡು ಸ್ವಲ್ಪ ಊಡಿಯೊಳಗೆ ಹಾಕೊಡೋದು ಹಾಗೆ ಇದು ನಿರಂತರವಾಗಿ ನೀವು ಬಾಲ್ಯದಿಂದ ಮಾಡ್ಕೊಂತ ನಮ್ಮ ಅಜ್ಜ ಅಜ್ಜಿ ಕಾಲದಿಂದಲೂ ನಡ್ಕೊ ಬಂದಿದ್ದು ನೀವು ಅದರಲ್ಲಿ ಏನ್ ಪದ್ಧತಿ ಏನಾದ್ರೆ ಬದಲಾವಣೆ ಆಗಿದೆಯಾ ಏನಿಲ್ಲ ಬದಲಾವಣೆ ಏನಿಲ್ಲ ಹಂಗೆ ಹಾಗೆ ಹಾಗೆ ನಡೆದು ಭತ್ತ ತಗೊಂಡ ನಂತರ ಶೇಂಗಾ ಹಾಕ್ತೀರಿ ಹೆಸರು ಉದ್ದು ಇಂಥವೇನೇನು ಹಾಕ್ತಾರೆ ಶೇಂಗಾ ಒಂದೇ ಹೆಚ್ಚು ಇಲ್ಲ ಅಂದ್ರೆ ಚಿಮಡೆ ಮಾಡ್ತಿರು ಕಲ್ಲಂಗಡಿ ಮಾಡ್ತಿರು ಕಲ್ಲಂಗಡಿ ಅದು ಬಾಳ ತ್ರಾಸು ಅಂದ್ರೆ ಅಷ್ಟೇ ಬೆಳೆ ಬರ್ತಿರೋದು ಅಂದ್ರೆ ಇಡೀ ದಿನ ಅಲ್ಲೇ ಗದ್ದೆಲೇ ಇರ್ಬೇಕಾಗ್ತಿದ್ರು ಕಾಯ್ತಾ ರಾತ್ರಿನು ಕಾಯ್ಬೇಕು ಹಗಲು ಕಾಯ್ಬೇಕು ಅದಕ್ಕಾಗಿ ನಾವು ಶೇಂಗಾ ಒಂದೇ ಹಾಕ್ತಿರು ಮತ್ತೆ ದುಡ್ಡು ಅದಕ್ಕೆ ಬಂದ್ರು ಬಂತು ಬರ್ಲಿಕ್ಕಿಲ್ಲ ಹಂಗೂ ಐತೆ ಇಲ್ಲ ಇಲ್ಲ ಬರ್ತಿದ್ದು ಕಲ್ಲಂಗಡಿ ಇಲ್ಲ ಬಂದು ತಕೊಂಡು ಹೋಗ್ತಿರು ಒಂದೊಂದು ಟೈಮ್ ನಾವು ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ ಅದಕ್ಕೆ ಟನ್ಗೆ 15,000 ತನ್ನ ಟನ್ ಆಗೋದಿರ್ತಿದ್ದು 3,000 ರೂಪಾಯಿಗೂ ಟನ್ ಬರೋದಿರ್ತಿದ್ದು ಆದ್ರೆ ಆಯ್ತು ಇಲ್ಲಾಂದ್ರೆ ಇಲ್ಲ ಆದ್ರೆ ಶೇಂಗಾಗ ಯಾವಾಗೂ ರೇಟ್ ಇರ್ತಿದ್ರು ಮತ್ತೆ ಅದನ್ನೊಂದು ಸ್ವಲ್ಪ ಅರ್ಧ ಇದನ್ನ ಅರ್ಧ ಹಾಕಿದ್ರೆ ಹಂಗ ಅದ್ರಾಗ ಅಲ್ಲೇ ಗದ್ದೆಲೆ ಬಿದ್ದಿರ್ಬೇಕಲ್ಲ ಕೆಲಸ ಮಾಡಿದೆ ಇಲ್ಲಿ ಮನೆ ಕೊಡುಗೆ ಏನು ಅಲ್ಲೇ ಗದ್ದೆಲೆ ಇರ್ಬೇಕಾಗ್ತಿದ್ದು ಹಗಲು ರಾತ್ರಿ ಆಗ್ಲೇ ರಾತ್ರಿ ಆಗ ಒಬ್ಬರು ಇರ್ಲೇಬೇಕು ಅಲ್ಲಿ ಇರ್ಲಿಲ್ಲ ಅಂದ್ರೆ ಇರ್ಲಿಲ್ಲ ಅಂದ್ರೆ ಹಿಂಗೆ ದನಾಗಿ ನಾವು ಆ ದನ ಅಂತಲ್ಲ ಏನಾದ್ರೂ ಹಾಳು ಮಾಡಿಟ್ಟು ಕಲ್ಲಂಗಡಿ ಆದ್ಮೇಲೆ ಹೌದು ಹಾಳು ಮಾಡೋದು ಮನುಷ್ಯರು ಮಾಡಬಹುದು ಮನುಷ್ಯರು ಮಾಡ್ತಾರೆ ಹಂಗಾಗಿದೆ ಆಗ್ತದ ಆದ್ರೆ ಆಗ್ಲೆಲ್ಲ ಇರ್ಬೇಕು ನಾವೆಲ್ಲ ಮಾಡ್ಲಿಲ್ಲ ಶೇಂಗಾನೇ ನಾವು ಮಾಡ್ತಿದ್ದು ಶೇಂಗಾ ಎಷ್ಟು ಕೈಯಿಂದ ಊರುದು ಅಥವಾ ಬಿತ್ತುದು ಹೇಗ್ ಮಾಡ್ತೀರಿ ಎತ್ತಿನ ಹೂಡುವಾಗ ಬೀಜ ಹಾಕ್ತೋಗುದು ನಿಮ್ಮ ಕೈಲಿಂದ ಹಾಕುದು ಬೀಜ ಹಾಕ್ತೋಗುದು ಮತ್ತೆ ಕಿತ್ತನೆ ಇಡುವುದಿಲ್ಲ ಬೀಜ ಅಷ್ಟೇ ಹಾಕುದು ನಂತರ ಕೊಚ್ಚಿ ಕಂಡಿ ಅದಕ್ಕೆ ಗೊಬ್ಬರ ಹಾಕುದು ಮಧ್ಯದಲ್ಲಿ ಕೊಚ್ಚಿ ಅದರ ನಂತರ ಗೊಬ್ಬರ ಹಾಕುದು ಸಸಿ ಆದ್ಮೇಲೆ ಎಂತ ಗೊಬ್ಬರ ಸುಪಲ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಗೊಬ್ಬರ ಹಾಕ್ತಾರೆ ಹೂಡುವಾಗ ಸಗಣಿ ಗೊಬ್ಬರ ಸಗಣಿ ಗೊಬ್ಬರ ಹಾಕ್ತಾರೆ ಹೂಡಕ್ಕಿಂತ ಮೊದಲು ಹೂಡಕ್ಕಿಂತ ಮೊದಲದು ಬಿತ್ತುವಾಗ ಇದು ಬಿತ್ತುವಾಗ ಅದು ಒಂದ್ಸಲ ಹಾಕಿರ್ ಸಾಕ ಇನ್ನೊಂದ್ಸಲ ಕೊಡ್ಬೇಕ ಎರಡ್ ಸತಿ ಕೊಡ್ಬೇಕಾಗ್ತದೆ ಯಾಕಂದ್ರೆ ಪೋಷಕಾಂಶಗಳು ಇಲ್ಲಲ್ಲ ಹಿಂಗ್ ಹೋಗ್ತಾರೆ ಅದ್ರ ಮೇಲೆ ಇರ್ತಿದ್ರು ಗದ್ದೆಗೆ ಸಿಕ್ತಿದ್ರು ಅದೇನು ತೊಂದ್ರೆ ಇಲ್ಲ ಹಂಗಾಗಿ ಎರಡ್ ಕಂತಲ್ಲಿ ಕೊಡುದು ಎರಡ್ ಕಂತಲ್ಲಿ ಕೊಡ್ತು ಎಷ್ಟು ಇಳುವರಿ ಬರ್ತದೆ ನಿಮ್ಗೆ ಶೇಂಗದ ಶೇಂಗದು ನಾವೊಂದು ಒಂದು ಟನ್ ಲೆಕ್ಕ ಬರ್ತದೆ ಒಂದು 10 ಕ್ವಿಂಟಲ್ ಲೆಕ್ಕ 10 ಕ್ವಿಂಟಲ್ ಬೆಳೀತಾ 10 ಕ್ವಿಂಟಲ್ ಎಲ್ಲಿ ಮಾರಾಟ ಮಾಡುದು ಇಲ್ಲೇ ಬರ್ತಿರು ತಕೊಂಡು ಹೋಗ್ಲಿಕ್ಕೆ ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ ರೇಟ್ ಹೆಂಗ್ ಸಿಗುತ್ತೆ ಇಲ್ಲಿ 3,000-4,000 ರೂಪಾಯಿ ತಗೊಳ್ತಿರು ಕ್ವಿಂಟಲ್ಗೆ ಹಂಗಾರ ಒಂದು 10 ಕ್ವಿಂಟಲ್ ಅಂದ್ರೆ 40,000 ರೂಪಾಯಿ ಖರ್ಚು ಇದೆ ಅಲ್ಲಿ ಹೌದು ಖರ್ಚು ಇರ್ತದೆ ಏನು ಖರ್ಚು ಅಂದ್ರೆ ಈಗ ಗೊಬ್ಬರ ಬೀಜ ಇವೆಲ್ಲ ಖರ್ಚು ಬೀಜ ಬೇರೆ ಬೇರೆ ತತ್ತೆ ಒಳಿಬೇಕು ಬೀಜ ಅಲ್ಲಿಂದ ತರ್ತೀರಿ ಇಲ್ಲಿ ಅಂಕೋಲದಿಂದ ಅಂಕೋಲದಲ್ಲಿ ಒಂದು ಅಂಗಡಿ ಇರುತ್ತೆ ಅಲ್ಲಿ ಹೋಗಿ ತಗೊಂಡ್ಬರ್ತಾರೆ ಅಥವಾ ಇಲಾಖೆಯವ್ರು ಕೊಡ್ತಾರೆ ಇಲಾಖೆಯವರು ಕೊಡ್ತಿರು ಆದ್ರೆ ಅಂಗಡಿ ತಂದ್ರೆ ಚಲೋ ಇರ್ತದೆ ಇಲಾಖೆ ಇರೋದು ತಗೊಳ್ತಿರು ಚಲೋ ಇರ್ತದೆ ಕೆಲವೊಂದು ಸು ಹುಬ್ಬಳ್ಳಿಯಿಂದ ಅಲ್ಲೆಲ್ಲ ತರ್ತಾರೆ ತರ್ತಾರೆ ಹೌದಾ ಹೌದು ದೂರ ತರ್ತಿರು ಎಲ್ಲ ಇಲ್ಲಿಂದ ತಗೊಳ್ತಿರು ನೀವ ಬೀಜ ಹೇಳ್ಕೊಂಡ್ರೆ ಅದನ್ನ ಬೆಳೆದಿದ್ರಲ್ಲಿ ಅದು ಚಲೋ ಇರುವುದಿಲ್ಲ ನಂತರ ಮುಂದಿನ ವರ್ಷ ಹಾಳಾಗ್ತದೆ ಈ ವರ್ಷ ಬೀಜ ಮಾಡಿ ಇಟ್ಟರೆ ಮುಂದಿನ ವರ್ಷ ಅಂತ ಹಾಳಾಗ್ತದಲ್ಲ ಹಾಗಾಗಿ ಹೊಸದಾಗಿ ಬೀಜ ತಗೋಬರ್ತಿರು ಶೇಂಗಾ ಸಿಪ್ಪಿ ದರ್ಶಿಲಿ ಇದ್ರೆ ಅವಾಗೂ ಹಾಳಾಗುತ್ತಾ ಅದೇ ಸಿಪ್ಪಿಯಲ್ಲೇ ಇಡುದು ಆದ್ರೂ ಸ್ವಲ್ಪ ಹಾಳಾಗ್ತದಲ್ಲ ಅದಕ್ಕಾಗಿ ಅಷ್ಟು ಪಕ್ವ ಮಾಡಿಕ್ಕಿದ್ರೆ ಮಾತ್ರ ಸರಿ ಇರ್ತದೆ ಇಲ್ಲಿ ವಾತಾವರಣದಲ್ಲಿ ತೇವಾಂಶ ಹೆಚ್ಚಾಗಿರೋದ್ರಿಂದ ಹಾಳಾಗೋ ಸಂಭವ ಜಾಸ್ತಿ ಹೀಟ್ನೆಸ್ ಜಾಸ್ತಿ ಇಲ್ಲಿ ಹಾಗಾಗಿ ಹಾಳಾಗ್ತದೆ ಹೊಸ ಬೀಜನ ತರಬೇಕು ಸರಿ ಇನ್ನು ತರಕಾರಿ ಅದನ್ನ ಯಾವಾಗ ಹಾಕೋದು ತರಕಾರಿ ಮಳೆಗಾಲದಲ್ಲಿ ಮಳೆ ಹೊಯ್ದಕ್ಕಿಂತ ಫಸ್ಟಿಗೆ ಬೀಜ ಹಾಕ್ತಿರ್ ಕೆಲವೊಬ್ರು ನಾವೆಲ್ಲ ಮಳೆ ಹೊಯ್ದ ನಂತರ ಹಾಕ್ತಿರು ಹೊಯ್ದಂಗೆ ಯಾವ್ಯಾವ ಹೇಳಿ ಯಾವ್ಯಾವ ತರಕಾರಿ ಹೀರೆ ಜಾಸ್ತಿ ಹಾಕ್ತಿರು ಹೀರೆ ಸೌತೆ ಜಾಸ್ತಿ ಹಾಕ್ತಿರು ಬೆಂಡೆ ಹಾಗಲಕಾಯಿ ಇವೆಲ್ಲ ಹಾಕ್ತಿರು ಬಟ್ ಬಳ್ಳಿನ ಜಾಸ್ತಿ ಹೌದು ಈ ಮೆಣಸಿನಕಾಯಿ ಬದನೆಕಾಯಿ ಇಂಥವೆಲ್ಲ ಬದನೆಕಾಯಿ ಬೇಸಿಗೆಲ್ ಹಾಕ್ತಿರು ಕೆಲವೊಂದ್ ಕಡೆಗೆ ಇಲ್ಲಿ ಕೆಲವೊಬ್ರು ಹಾಕ್ತಿರು ಮತ್ತೆ ಬೆಣ್ಣೆಕಾಯಿ ಹಾಕ್ತಿರು ಮತ್ತೆ ಎರಡ್ ಮೂರು ತರಕಾರಿ ಹಾಕ್ತಿರು ಅವರು ನಾವು ಹಾಕುದಿಲ್ಲ ಅವನ್ನ ಮಾರಾಟ ಮಾಡೋದೇನು ಹೆಂಗೆ ಹಂಗ ಇಲ್ಲಿಂದ ವ್ಯಾಪಾರ ತಕೊಂಡು ಹೋಗ್ತಿರು ವ್ಯಾಪಾರ ಮಾಡೋರು ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ. ಹಾ, ಇಲ್ಲಿಗೆ ಬಂದು ತಗೊಂಡು ಹೋಗ್ತಿರು, ಅಥವಾ ನಾವು ಹೋಗಿ ಅವ್ರ ವ್ಯಾಪಾರ ಮಾಡುವವರೆಗೂ ಕೊಟ್ಟಾಕ ಬರ್ತಿರು. ನೀವು ಕುಂತ ಮಾರಿಲ್ಲ? ನಾವು ಕುಂತ ಮಾರೋದಿಲ್ಲ. ಯಾಕೆ? ಆಗುದಿಲ್ಲ, ವ್ಯಾಪಾರ ಮಾಡ್ಕ ಬರ್ತೀರಿ, ಅವರೇ ವ್ಯಾಪಾರ ಮಾಡ್ತೀರಿ. ಅಲ್ಲಿ ಕುಂತ ಮಾರಕ್ಕೆ ಏನ್ ಮುಜುಗರ ಆಗುತ್ತ? ಹೇಗೆ ಮುಜುಗರ ಅಂತಲ್ಲ, ಟೈಮ್ ಆಗ್ತದಲ್ಲ, ಬೆಳಗಿನ ಸಂಜೆ ತನ ಮಾರ್ತಾ ಕೊಡ್ಬೇಕು, ಅದಕ್ಕಾಗಿ ಕೊಟ್ಟು ಬರ್ತೀವಿ. ಮನೇಲಿ ಏನಿರುತ್ತೆ ಕೆಲಸ? ಮನೇಲಿ ಇದು ಕೋಳಿ ಗಿಳಿ ಇವೇ ಕೆಲಸ. ಮನೇಲಿ ಒಬ್ಬರಿದ್ರೆ ಸಾಕು. ನೀವು ಅಲ್ಲಿ ವ್ಯಾಪಾರ ಮಾಡಿದ್ರೆ 10 ರೂಪಾಯಿ ಸಿಗೋಲ್ಲಿ, 20 ರೂಪಾಯಿ ಸಿಗುತ್ತೆ. ಅದಷ್ಟೇ ತ್ರಾಸು, ಬೆಳಗಿನ ಸಂಜೆ ತನ ಇರ್ಬೇಕಲ್ಲ. ಅಲ್ಲಿ ಸಾಟಿ ಕೊಟ್ಟು ಬಂದ್ರೆ ಚಲೋ ಆಗ್ತದೆ. ಬೇಜಾರಲ್ಲಿ ಕುಂದ್ರ? ಹಾ, ಬೇಜಾರು ಕುಂದ್ರಕ್ಕೆ. ಬಿಸಿಲಾಗಿ ಯಾರು ಕುಂದಿರ್ತಾರೆ? ಅದೇ ಹಂಗಂತ. ಹೌದು, ಯಾರು ಕೆಲವೊಂದಿಷ್ಟು ಜನ ಆದರೂ ತಮ್ಮ ಹೊಲದಲ್ಲಿ ಬೆಳೆದಿದ್ದು ತಗೊಂಡೋಗಿ ಮಾರಾಟ ಮಾಡೋದು ಹಂಗೇನು ಮಾಡ್ತಾರೆ? ಹೌದೌದು, ಕೆಲವೊಬ್ರು ಮಾಡ್ತಾರೆ, ಎಲ್ಲ ಬಾಕಿ ಎಲ್ಲ ಅಲ್ಲಿ ಸಾಟಿಗೆ ಕೊಟ್ಟಾಗ ಬರ್ತಾರೆ. ಈಗ ತಾವ ತಗೊಂಡೋಗಿ ಮಾರಾಟ ಮಾಡೋರಿಗೂ ನಿಮಗೂ ಏನು ವ್ಯತ್ಯಾಸ? ಅವರು ಒಂದು 2 ರೂಪಾಯಿ 5 ರೂಪಾಯಿ ಹೆಚ್ಚಿಟ್ಕೊಂಡು ಮಾರಾಟ ಮಾಡ್ತಿರು ನಾವು ಕೊಟ್ಟದ್ರಲ್ಲಿ. ಒಂದೊಂದು ಸತಿಗೆ ಅವರಿಗೂ ಲಾಸ್ ಆಗ್ತಿದ್ದು, ಅಂದ್ರೆ ಗಿರಾಕಿ ಬರ್ತಿದ್ರೆ ಕಡಿಮೆ ಕೊಟ್ಟು ಬರ್ಬೇಕಾಗ್ತದೆ ಅವರು, ಇಲ್ಲ ನಮಗೆ ಲಾಸ್ ಆಗ್ತಿರು. ಒಂದೊಂದು ದಿವಸಗನ ರೇಟ್ ಇರ್ತಿರು, ಹಬ್ಬ ಹರಿದಿನದ ಟೈಮ್ ಚಲೋ ರೇಟ್ ಇರ್ತಿದ್ರು, ಅವಾಗ ಅವ್ರು ನಮ್ಮಲ್ಲಿ ಕಡಿಮೆ ತಗೊಳ್ತಿರು, ಅವ್ರು ಡಬಲ್ ರೇಟ್ನಲ್ಲಿ ಮಾರ್ತಿರು, ಹಿಂಗೆ ಅದೆಲ್ಲ ಹೊಂದು ಬಿಡ್ತಿರು. ಮಾರಾಟ ಅಲ್ಲಿ ಕುಂತ್ಕೊಂಡು ಮಾರಾಟ ಮಾಡ್ಲಿಕ್ಕೆ ಎಲ್ಲ ಜಾಗ ಚೆನ್ನಾಗಿದೆಯಾ? ಹೌದೌದು, ಮಾರ್ಕೆಟ್ ಚಲೋ ಅಂದ್ರೆ ಅಲ್ಲಿ ರಸ್ತೆ ಬದಿಗೆ ಮಾರೋದೇ ಹೆಚ್ಚಾಗ್ತದೆ. ಒಳಗೆ ಮಾರ್ಕೆಟ್ನಲ್ಲಿ ಒಳಗೆ ಮಾರಿದ್ರೆ ಅಲ್ಲಿ ತಕೊಳಗ್ ಬರೋದು ಜನ ಕಡಿಮೆ. ರಸ್ತೆದಲ್ಲಿ ಕುಂತ್ ಮಾರೋದೇ ಅಲ್ಲಿ ಬಿಸಿಲು ಇರುತ್ತೆ, ಧೂಳು ಇರುತ್ತೆ, ಬಿಸಿಲು ಇರ್ತದೆ, ಕೊಂಡ್ಕೊಳ್ಳೋರಿಗೆ ಒಂದ್ ಸ್ವಲ್ಪ ತೊಂದ್ರೆ. ಒಳಗೆ ಹೋಗೋದು ಇಲ್ಲ, ಹಂಗಾಗುತ್ತೇನೆ. ಇಲ್ಲೇ ರಸ್ತೆ ಮೇಲೆ ಇಟ್ಕೊಂಡೆ ಮಾರಾಟ ಮಾಡೋರು ಹೆಚ್ಚು. ಹಾಗಾಗಿ ನೀವು ಒಂದು ಸ್ವಲ್ಪ ಮಾರಾಟ ಮಾಡಿದರೆ, ಒಂದು ಅಂಗಡಿ ತಕ್ಕೊಂಡು ಅಲ್ಲಿ ಕುಂತ್ಕೊಂಡು ಮಾರಾಟ ಮಾಡಿದರೆ ನಿಮಗೊಂದು ಉದ್ಯೋಗನೂ ಸಿಗುತ್ತೆ, 4 ಕಾಸೂ ಜಾಸ್ತಿ ಆಗುತ್ತೆ, ಬೇರೆಯವ್ರಿಗೆ ಹೋಗೋ ಲಾಭ ನಿಮಗಾಗುತ್ತೆ. ಇಂಥದ್ದು ಬೇರೆ ಬೇರೆ ರೈತರು ಮಾಡ್ತಾ ಇದ್ದಾರೆ, ಅಂಥದ್ದು ಮಾಡಿದರೆ ಚೆಂದ ಅಂತ. ಆದರೆ ಇಲ್ಲಿನವ್ರು ಯಾರು ಇಲ್ಲಿ ಅಲ್ಲಿ ಮಾರ್ಕೆಟ್ ತಕ್ಕೊಂಡ್ಕೊಂಡು ಮಾರಾಟ ಮಾಡೋರು ಯಾರೂ ಇಲ್ಲ ಇಲ್ಲಿ. ಇಲ್ಲಿ ಹಿಂಗೆ ತಕೊಂಡೋಗಿ ರಸ್ತೆ ಮೇಲೆ ಕೂತು ಮಾರ್ಕೊಂಡು ಬರ್ತಿದ್ರು ಅಷ್ಟೇ. ಕೋಳಿ ಸುಮ್ಮನೆ ಮನೆಗೆ ಬೇಕಾದಷ್ಟು ಸಾಕಿರೋ? ಅದೇ ಹೇಗೆ? ಇಲ್ಲ ಮನೆಗೆ ಅಷ್ಟೇ ಅಂತಲ್ಲ, ಮಾರು ಬಿಡ್ತೀರಿ ನಾವು, ಸುಮಾರು ಸಾಕಿದ್ರು ನಾವು. ಹೋದ ವರ್ಷ ಇಲ್ಲಾಂದ್ರೆ ಒಂದು 70-75 ಸಾಕಿದೆ, ಈ ವರ್ಷ ಸುಮಾರು ಇದು ಕೋಳಿ. ಹಾಕೇನು ಕೆಲಸ ನೀವೇನು ಮಾಡೋಕ್ಕಾಗಿಲ್ಲ ಅಂದ್ರೆ? ಮಾಡೋದಂದ್ರೆ ಗೂಡ್ನಲ್ಲಿ ಇದೆಲ್ಲ ತೆಗಿಬೇಕಲ್ಲ, ತಿಂಗಳ ಒಂದ್ಸಲ, ತಿಂಗಳ 2 ತಿಂಗಳಕ್ಕೆ ಬಿಟ್ಟಿದ್ದು ಧೂಳೆಲ್ಲ ಹೊಟ್ಟೆ ಹಾಕ್ತಿರು, ಅದೆಲ್ಲ ಚೊಕ್ಕ ಮಾಡಿದ್ರೆ, ಇಲ್ಲಾಂದ್ರೆ ಪುಸ್ತಕ ಬರ್ತೀವಿ ಅದನ್ನೊಂದು ಕ್ಲೀನ್ ಮಾಡಿ ಏನು ಹಾಕ್ತೀರಿ? ಮತ್ತೆ ಹೊಟ್ಟೆ ಹಾಕೋದು. ಒಂದು ಗೂಡು ಎಷ್ಟು ದೊಡ್ಡದಿರುತ್ತದೆ? ನಾನು ಅಂದ್ರೆ ದೊಡ್ಡ ಗೂಡು, ದೊಡ್ಡ ಗೂಡು ಕಟ್ಟಿ ಅಂದ್ರೆ 5 ಮೀಟರ್ 4 ಮೀಟರ್, 5 ಮೀಟರ್ ಉದ್ದ 4 ಮೀಟರ್ ಆಗಲ್ಲ, ಅಷ್ಟು ಕಟ್ಟಿ. ಅಷ್ಟರೊಳಗೆ ಎಷ್ಟು ಕೋಳಿ ಸಾಕ್ತೀರಿ? ನಾನು 50 ಮೇಲೆ ಸಾಕಿ. ಅವನು ಹೊರಗೆ ಬಿಟ್ಟು ಬಿಡುದು? ಆಮೇಲೆ ಹೊರಗೆ ಬಿಡುದು, ರಾತ್ರಿ ಆದಂಗೆ ಸಂಜೆ ಆದಂಗೆ ಬರ್ತೀವಿ ಒಳಗೆ ಗೂಡಿಗೆ. ಗೋಧಿ ಅಕ್ಕಿ ಇವೆಲ್ಲ ತಿನ್ನ ಹಾಕ್ತೀರಾ? ಎಲ್ಲಿಂದ ತರ್ತೀರಿ? ನಿಮ್ಮ ಮನೆಯಲ್ಲಿ ಇರೋದನ್ನ? ಅಲ್ಲ, ನಮ್ಮನೇಲಿ ಇರೋದು, ಮತ್ತೆ ಈಗ ರೇಷನ್ ಕೊಟ್ಟದ್ದು ಗೋಧಿ, ಮತ್ತೆ ಧೂಳು ಗಿಳು ಇವ ಕೊಟ್ಟು ಎಲ್ಲ ತಿಂತೀವಿ. ಮತ್ತೆ ಅವನು ಎಷ್ಟು ದೊಡ್ಡದಾದ್ಮೇಲೆ ಮಾರಾಟ ಮಾಡೋದು, ಎಷ್ಟು ತಿಂಗಳ ನಂತರ? ಅಂದ್ರೆ ಕಮ್ಮಿ ಅಂದ್ರು 6 ತಿಂಗಳ ನಂತರ ಮಾರಾಟ ಮಾಡ್ಲಿಕ್ಕೆ ಆಗ್ತಿದ್ವು. ಅಂದ್ರೆ ಊರು ನಾಟಿ ಕೋಳಿ ಅಲ್ಲ, ಅದಕ್ಕಿಂತ ಮೊದಲು ಆಗುದಿಲ್ಲ, ಸಣ್ಣ ಇರ್ತಿದ್ವು, ಸ್ವಲ್ಪ ದೊಡ್ಡಾದ್ಮೇಲೆ ಅಂದ್ರೆ ರೇಟು, ಇಲ್ಲಾಂದ್ರೆ ಇಲ್ಲ. ಅವನ್ನ ಇಲ್ಲೇ ಬರ್ತಾರ ತಗೊಂಡು ಹೋಗ್ಲಿಕ್ಕೆ? ಹಾ, ಇಲ್ಲೇ ಬರ್ತಿರು, ಇಲ್ಲಾಂದ್ರೆ ನಾವು ಅಂಕೋಲಿಗೆ ತಗೋದ್ರು ಅಲ್ಲೂ ರೇಟ್ ಇರ್ತಿದ್ವು. ಹೆಂಗದು, ಕೆಜಿ ಗಂಟ್ಲಿನೂ ಅಥವಾ ಒಂದು ಕೋಳಿ? ಒಂದು ಕೋಳಿ ಲೆಕ್ಕ, ಕೆಜಿ ಲೆಕ್ಕ ಅಂದ್ರೆ ಒಂದು 500 ರಿಂದ 1,000 ತನಕ ಕೋಳಿ ಇರ್ತು, 500 ಮೇಲೆ ಒಂದು ಹುಂಜಿಗೆ 1,000 ರೂಪಾಯಿ ಅಂತಾನೆ ಇರ್ತಿದ್ರು ರೇಟ್ ಇದೆ. ಹಂಗಾರ ಹೌದೌದು, ಕೋಳಿಗೆ ರೇಟ್ ಇದ್ದು. ಅವು ಮೊಟ್ಟೆ ಹಾಕ್ತಾವ? ಅವನ್ನು ಮಾರ್ತೀರಿ? ಮೊಟ್ಟೆ ಹೆಚ್ಚು ಮರಿ ಒಡಿಸಿ ಬಿಡ್ತೀರಿ, ಮಾರೋದು ಕಡಿಮೆ. ಮೊಟ್ಟೆ ನಾಟಿ ಮೊಟ್ಟೆ ಮಾರೋದಿಲ್ಲ, ಮರಿ ಒಡಿಸ್ತೇವೆ. ಮರಿ ಒಡಿಸೋದು, ಮರಿ ಇಟ್ಕೊಂಡು ಮರಿ ಮಾಡೋದು, ಇಲ್ಲೇ ದೊಡ್ಡ ಬೆಳೆಸೋದು, ಮತ್ತೆ ಮಾರಾಟ. ಹಾ, ಮಾರಾಟ ಮಾಡೋದು. ನೀವು ಈ ರೀತಿ ಅವು ಮತ್ತೆ ಹೊರಗೆ ಬಿಡೋದ್ರಿಂದ ಹುಳ ಉಪ್ಪಡಿ ತಿಪ್ಪೆಯಲ್ಲಿ ಏನೇನು ಸಿಗುತ್ತೆ ಅವನ್ನೆಲ್ಲಾನು ತಿಂತಿರ್ತೇವೆ, ಅಂಗಳದಲ್ಲಿ ಏನು ಬಿದ್ದಿರುತ್ತೆ ಕಾಳು ಕಳಿಯನ್ನೆಲ್ಲ ತಿಂತಿರ್ತೇವೆ. ಚೊಕ್ಕ ಮಾಡ್ತಿರು, ಚೊಕ್ಕ ಮಾಡ್ತಿರ್ತೀವಿ. ಅವನ್ನ ಯಾರು ಕಾಯಲ್ಲ? ಅಲ್ಲ, ಇಲ್ಲ ಇಲ್ಲ, ಅಂದ್ರೆ ನಮ್ದೇ ಜನ ಇಲ್ಲಿ, ಯಾರಿಗೂ ಹಂಗೇನು ಹಿಡ್ಕೊಂಡು ಹಿಡ್ಕೊಂಡು ಹೋಗುದಿಲ್ಲ. ಇಲ್ಲ, ಕಂಪೌಂಡ್ ದಾಟ ಹೊರಗೆ ಹೋಗೋ ಹೋಗುದು ಕಡಿಮೆ, ಕೋಳಿ ನಮ್ಮ ಕಂಪೌಂಡ್ ಎಲ್ಲ ಇರ್ತೀವಿ, ಹೋದ್ರು ಏನು ತೊಂದ್ರೆ ಇಲ್ಲ. ಮತ್ತೆ ಇಲ್ಲಿಗೆ ಬರ್ತಾವ? ಹೌದು, ನಿಮ್ ಕೋಳಿ ಆ ಕಡೆ ಹೋಗುದು, ಅವ್ರ ಕೋಳಿ ನಿಮ್ ಕಡೆ ಬರ್ತಿದ್ದು. ಅದ ನಂತರ ಸಂಜೆ ಗೂಡಿಗೆ ಅವ್ರ ಕೋಳಿ ಅವ್ರ ಗೂಡ್ಗೆ ಹೋಗ್ತಿ, ನಮ್ ಕೋಳಿ ನಮ್ ಗೂಡ್ಗೆ ಬರ್ತಿದ್ದು. ಮತ್ತೆ ಕೋಳಿಯಿಂದನೇ ನಿಮ್ಗೆ ವರ್ಷಕ್ಕೆ ಹೆಚ್ಚು ಕಡಿಮೆ ಇಪ್ಪತ್ತು ಇಪ್ಪತ್ತೈದು ಸಾವಿರ. ಮತ್ತೆ ಇವನ್ನೆಲ್ಲಾನು ಕೂಡಿಸಿಡ್ತೀರ ಬ್ಯಾಂಕ್ನಾಗ ಹೆಂಗ್ ಖರ್ಚು ಮಾಡ್ತೀರ ಅದನ್ನೆಲ್ಲ? ಖರ್ಚು ಮಾಡ್ತಿರು, ಕೋಳಿಗೆ ಆಹಾರ ತರಬೇಕಾಗ್ತಿರು. ಮತ್ತೆ ನಿಮ್ಮ ಮನೆಗೆ ಖರ್ಚಿಗೆ ಅದಕ್ಕೆಲ್ಲ ಹೇಗ್ ಮಾಡೋದು? ನಮ್ದಂದ್ರೆ ಹಿಂಗೆ ಉತ್ಪನ್ನನೇ, ಮನೆ ಉತ್ಪನ್ನದಲ್ಲೇ ಮನೆ ಖರ್ಚು. ಏನೇನು ತರಕಾರಿ ಮಾಡಿದ್ದಾರೆ? ಇದು ಕೋಳಿ. ಮತ್ತೆ ನಿಮ್ಗೊಂದು ವ್ಯಾನ್ ಕೂಡ ಎಲ್ಲಾದ್ರೂ ಬಾಡಿಗೆ ಬಂದ್ರೆ ಬಾಡಿಗೆ ಹೋಗ್ತೀವಿ. ಅದು ನಮ್ಮೂರ್ದೇ ಆದ್ರೆ ಮತ್ತೆ ಬಾಕಿ ಹೋಗೋದು ಕಡಿಮೆ. ದೂರ ಹೋಗಲ್ಲ? ದೂರ ಹೋಗಲ್ಲ, ಇಲ್ಲೇ ಸಮೀಪ ಕಾರವಾರ ಕುಮಟಾ ಹೋಗ ಜಾಸ್ತಿ ದೂರ ಅಂದ್ರೆ. ಅವ್ರು ಬಂದು ಕೇಳ್ತಾರ ನಿಮ್ಗೆ ಒಂದು ಗಾಡಿ ಬೇಕು? ಈಗ ಡಿಲವರಿ ಅಂತ ಇದ್ರೆ ನಮ್ಗೆ ಪಟಕ್ನೆ ಬರ್ತೀರಿ ಕುಮಟಾ ಹೋಗೋದಾದ್ರೆ ಡಿಲವರಿ. ಸಾಮಾನ್ಯವಾಗಿ ಏನೇನು ಕೆಲ್ಸಕ್ಕೆ ಹೋಯ್ತೀರಿ? ಈಗ ತರಕಾರಿ ಎಲ್ಲ ಹಾಕೋದ್ರೆ ಅಂಕೋಲಾನೆ ಬಿಡೋದು. ಅದ ನಂತರ ಈಗ ಡಿಲವರಿ ಗಿಲವರಿ ಆರಾಮಿಲ್ಲದವ್ರಿಗೆ ಆದ್ರೆ ಕುಮಟಾ ಕರ್ಕೊ ಹೋಗ್ಬೇಕಾಗ್ತಿದ್ದು, ಕಾರವಾರ ಕರ್ಕೊ ಹೋಗ್ಬೇಕು. ಮನುಷ್ಯರಿಗೂ ಮತ್ತೆ ಬೇರೆ ಏನು ವಸ್ತುನು ಸಾಗಿಸ್ಲಿಕ್ಕೂ ಕೂಡ ಉಪಯೋಗಿಸ್ತೇವೆ ನಾವು. ಹೇಗಿದ್ದೀರಿ ಜೀವನ, ಹೇಗೆ ಅನಿಸ್ತಾ ಇದೆ ಜೀವನ? ಚಂದ, ಏನು ತೊಂದ್ರೆ, ಏನು ತೊಂದ್ರೆ. ಮಕ್ಕಳೆಲ್ಲ? ಮಕ್ಕಳ ಮಗ PMI ಸ್ಕೂಲ್ ಹೋಗ್ತಾನೆ. ಇನ್ನು ಸಣ್ಣವ್ರು? ಇನ್ನು ಏನು ಓದ್ಬೇಕು? ಅವ್ರು ಓದ್ಬೇಕು ಅನ್ಸುತ್ತಾ? ಹಾ ಓದ್ಬೇಕು. ನಿಮ್ಗೂ ಓದಿಸ್ಲಿಕ್ಕೆ ಮನಸ್ಸಿದೆ? ಹೌದೌದು. ಯಾಕೆ ಓದ್ಬೇಕು ಅವರು? ಶಿಕ್ಷಣನೇ ಮುಖ್ಯ ಅಲ್ರಿ, ನಾವು ಇಷ್ಟೆಲ್ಲ ಮಾಡೋದು ಮಕ್ಕಳ ಸಲುವಾಗಿ ಅಲ್ಲ. ಏನಾಗಬೇಕು ಅಂತೇಳಿ ಓದಿಸ್ತಾ ಇದ್ದಾರೆ? ನಾವು ದೊಡ್ಡ ದೊಡ್ಡ ಆಸೆ ಇಟ್ಕೊಳ್ತಿರು, IAS ಆಫೀಸರೇ ಆಗಬೇಕು, ಡಾಕ್ಟರೇ ಆಗಬೇಕು ಅಂತ ದೊಡ್ಡ ಆಸೆನೇ ಇಟ್ಕೊಳ್ತಿರು. ಹೌದು, ಅವ್ರ ನಸೀಬ. ಹಂಗೆ ಓದ್ತಾ ಇದ್ದಾರೆ ಮಕ್ಕಳು ಅನ್ಸುತ್ತಾ? ಹಾ ಓದ್ತಾರೆ, ಆದ್ರೆ ನಮ್ಮಲ್ಲಿ ಇಲ್ಲ ಹಳ್ಳಿಯಲ್ಲೆಲ್ಲ ಎಲ್ಲಿ ಓದ್ಲಿಕ್ಕೆ ಆಗ್ತಿದೆ ಆ ಥರ ಓದಬೇಕು. ಯಾಕೆ ತೊಂದರೆ? ಏನು ಏನು ತೊಂದರೆ ಇಲ್ಲ, ಮಕ್ಕಳು ಓದೋದಿಲ್ಲ, ಆ ವಾತಾವರಣ ಇದ್ರೆ ಮಾತ್ರ ಅಲ್ಲ. ಹಂಗಾಗಿ ಓದುವ ವಾತಾವರಣ ಕಡಿಮೆ? ಹಾ ಕಡಿಮೆ ಇಲ್ಲೇ. ಎಲ್ಲ ಮಕ್ಕಳು ಹಾಗೆ? ಎಲ್ಲ ಮಕ್ಕಳು ಹಾಗೆ. ನಿಮ್ ಸುತ್ತಮುತ್ತು ಹೆಚ್ಚು ಓದಿ ದೊಡ್ಡ ವಿದ್ಯಾವಂತರಾಗಿ ಒಳ್ಳೆ ಕೆಲಸ ಮಾಡುವಂತವ್ರು ಇದಾರ ಇಲ್ಲಿ? ದೊಡ್ಡ ಕೆಲಸದವ್ರು ಅಂದ್ರೆ ಪೊಲೀಸು ಮಾಸ್ಟರ್ ಮಂದಿ ಇರ್ತದೆ, ದೊಡ್ಡ ಆಫೀಸರ್ ಮಂದಿ ಯಾರು ಇಲ್ಲಿಲ್ಲ. ನಮ್ಮ ಒಂದೆರಡು ಜನ ಇವರು ಇಂಜಿನಿಯರ್, ಎಷ್ಟು ಡಾಕ್ಟರ್ ಇವರು, ಒಂದೆರಡು ಮೂರು, ಒಂದು ಐದಾರು ಜನ ಇದ್ದೀರ ಇವರು ಬೆಳಂಬರ ಗ್ರಾಮದಲ್ಲಿ. ಅದು ಬಿಟ್ಟರೆ ದೊಡ್ಡ ಜಾಬ್ ಹೋಲ್ಡರ್ ಯಾರು ಇಲ್ಲ. ಎಲ್ಲರೂ ಸಣ್ಣ ಪುಟ್ಟ ಭೂಮಿ ಕೆಲಸ, ಅದರಲ್ಲೇ ಕೆಲಸ. ಸ್ವಸಹಾಯ ಸಂಘ ಅಂತ ಇಂಥವ್ ಮಾಡ್ಕೊಂಡಿದ್ದಾರೆ ಮಹಿಳೆಯರೆಲ್ಲ? ಮಹಿಳೆಯರೆಲ್ಲ ಮಾಡ್ಕೊಂಡಿರು. ಒಳ್ಳೆಯದು ವಿಠಲ್ ಅವರೇ, ಇಷ್ಟೆಲ್ಲ ಮಾಹಿತಿ ಹಂಚಿಕೊಂಡ್ರಿ, ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಅಂಕೋಲ ತಾಲೂಕಿನ ಬೆಳಂಬರದ ವಿಠಲ್ ಸುಕ್ರೂಗೌಡ ಅವರ ಕೃಷಿ ಅನುಭವಗಳನ್ನ ಕೇಳಿದಿರಿ. ಸಂದರ್ಶಕರು HB ರಾಮಡಗಿ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो, उनके साथ कोई भेदभाव न करें. COVID-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लग रहा थी. शुद्धता झलकती थी माटी की तक, और लो पहली वाली बात कहा. परम तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे, पर्चा खा और उपज की कीमत भी बेहतर पा रहे. सच है? अरे बेटे, एक्सपीरियंस से बता रहा है, धूप में बाल सफेद नहीं किए हैं. ठीक है भाई, मैं भी आज से तेरी खेती शुरू करूँगा. माटी से प्रेम की परंपरा है परंपरागत खेती. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಹಳಿಯಾಳ ತಾಲೂಕು ಶಿವಪುರದ ಶ್ರೀಮತಿ ದ್ಯಾಮವ್ವ ಕೋಟ್ಯಪ್ಪ ಹಟ್ಟಿಮನಿ ಮತ್ತು ಬಳಗದವರಿಂದ ಸೋಬಾನೆ ಪದಗಳು. ಮೊದಲಿಗೆ ಬಸವಣ್ಣನ ಜಾತ್ರೆಯ ದಿನದಂದು ಗುಡಿಯ ಮುಂಭಾಗದಲ್ಲಿ ಹಾಡುವ ಹಾಡು. ಸಾಗರ ವಿದಯ ಕೊಂಡೆ ಸೋಬನ ಬಸವೇನಾ ಕೊ